ಎಂತಹ ಮೂಡಿಯ ಮಾಡಿದೆ ನೀನು ನನ್ನಲ್ಲೇ, ಈ ರೂಪದ ರಾಶಿಗೆ ಸೋತೆನು ಇಂದು ನಾ ಅಲ್ಲೇ. ಬರೆ ಬರೆ ನನ್ನವಳೆ, ನೂರಾಶಯ ತಂದವಳೆ, ಸಯವನ ತಂದಿದೆ ನೂತನ ಮಿಂಚು ನಿನ್ನಲ್ಲಿ, ನಿನ್ನಂದದೆ ತುಂಬಿದೆ ನನ್ನೆದೆ ಚಿನ್ನ ನೋಡಿಲ್ಲಿ. ಕೇಶವು ಕರಿಮೂಡದ ಸಾಲಂತೆ, ಆ ಮೂಡದೆ ಆ ಸುಳಿಯುವ ಮಿಂಚಂತೆ, ಈ ತುಟಿಗಳು ರಸ ತುಂಬಿದ ಹಣ್ಣಂತೆ, ಆ ರುಚಿಯನು ನಾ ನೋಡುವುದೆಂದಂತೆ, ಎದೆ ತಾಕಿದಾಗ ಮೈದೋ ಮಾಂಚನ, ಇದು ಮಾತು ಕೇಳಿ ಏಕೀ ಕಂಪನ, ಈ ತೋಳಲ್ಲಿ ನೀನಿರುವಾಗ ಆವೇಗ ಹೊಸ ಆವೇಗ. ಬರೆ ಬರೆ ನನ್ನವಳೆ, ನೂರಾಸೆಯ ಕಂದವಳೆ, ಅದು ಎಂತ ಮೋಡಿಯ ಮಾಡಿದೆ ನೀನು ನಂದಲ್ಲೇ, ಈ ರೂಪದ ರಾಶಿಗೆ ಸೋತೆನು ಇಂದು ನಾ ಅಲ್ಲೇ. ನಕ್ಕರೆ ಅದು ಮುತ್ತಿನ ಮಳೆಯಂತೆ, ಆ ಮುತ್ತಿಗೆ ನಾ ಬೇಡುವೆ ಎಂದಂತೆ, ಸಂಗಾತಿಯು ನೀನಾದರೆ ಬಾಳಲ್ಲಿ ನಾ ಗೆಲ್ಲುವೆ, ಈ ಜಗವನ್ನು ಕೇಳಿ ನಿನ್ನ ಕಂಡು ಮೈ ಬಿಸಿಯಿಂದಾಗಿದೆ, ಇಂದು ಏಕೋ ಏನು ನನ್ನ ಬಾಯಾರಿದೆ, ನಾನಿನಗಾಗಿ ನೀ ನನಗಾಗಿ ಎಂದೆಂದು ಇನ್ನೆಂದೆಂದು. ಬರೆ ಬರೆ ನನ್ನವಳೆ, ದೂರಾಸೆಯ ತಂದವಳೆ, ಅದು ಎಂತಹ ಮೂಡಿಯ ಮಾಡಿದೆ ನೀನು ನಂದಲ್ಲೆ, ಈ ರೂಪದ ರಾಶಿಗೆ ಸೋತೆನು ಇಂದು ನಾಳೆ.